ಅಂಜನಿ ನವರಾಗಿನಿ ವಿನಿನಂತನೇನಾ ತನುವುಲೋನಿ ಅಣುವಣುವು ಕರಿಗಿಂಚೆ ಅಮೃತವಾಹಿನಿ ಆ ಶಿವರಂಜನಿ ನವರಾಗಿಣಿ ರಾಗಾಲ ಸಿಗಲೋನ ಸಿರಿಮಲ್ಲಿವಿ ಸಂಗೀತ ಗಗನಾನ ಜಾವಿಲ್ಲಿವಿ ರಾಗಾಲ ಸಿಗಲೋನ ಸಿರಿಮಲ್ಲಿವಿ ಸಂಗೀತ ಗಗನಾನ ಜಾವಿಲ್ಲಿವಿ ಸ್ವರ ಸುರ ಝರಿ ತರಂಗಾನಿವಿ ಸ್ವರ ಸುರ ಝರಿ ತರಂಗಾನಿವಿ ಸರಸ ಹೃದಯ ವೀಣಾವಾಣಿವಿ ಶಿವರಂಜನಿ ನವರಾಗಿಣಿ ಕನುಲು ಪಂಡು ಗನುಲು ಕುರುಳು ಇಂದ್ರ ನೀಲಾಲವನುಲು ಆ ಕನುಲು ಪಂಡು ಬೆನ್ನಿಲಗನುಲು ಆ ಕುರುಳು ಇಂದ್ರ ನೀಲಾಲವನುಲು ಮಧುರ ಮಧು ಕಲಶೌ ಶಿವರಂಜನಿ ನವರಾಗಿಣಿ ಜನಕುನಿ ಕೊಲುವುನ ಅಲ್ಲನ ಸಾಗೆ ಜಗನ್ಮೋಹಿನಿ ಜಾನಕಿ ವೇಣು ಧರುಣಿ ರಥಮಾರೋಹಿ ಚಿನ ವಿದುಷಿ ಮಣಿ ರುಕ್ಮಿಣಿ ರಾಶೀಕೃತ ನವರ ಸಮಯ ಜೀವನ ರಾಗ ಚಂದ್ರಿಕಾ ಲಲಿತ ಲಾವಣ್ಯ ಭಯದ ಸೌಂದರ್ಯ ಕಲಿತ ಚಂಡಿಕಾ ನಾದಾನಿ ನೀವೇನಾ